ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಹೆಚ್ಚಿನ ಪ್ರಮಾಣದಲ್ಲಿ ತರಕಾರಿಯನ್ನ ಬೆಳೆಯಲಾಗುತ್ತೆ. ನೆರೆಯ ಕೇರಳ, ಕೊಡಗು, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಈ ಭಾಗಗಳ ತರಕಾರಿಯ ಅಗತ್ಯತೆಯನ್ನ ಹಾಸನ ಜಿಲ್ಲೆಯಿಂದ ಪೂರೈಕೆಯನ್ನ ಮಾಡಲಾಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಬೆಳೆಯುವಂತಹ ಪ್ರಮುಖವಾದಂತಹ ತರಕಾರಿಯ ಬೆಳೆಗಳು ಯಾವುವು? ನಮ್ಮ ಹಾಸನ ಜಿಲ್ಲೆಯಲ್ಲಿ ಬೆಳೆಯುವಂತಹ ಮುಖ್ಯವಾದ ತರಕಾರಿಯ ಬೆಳೆಗಳಂತಂದರೆ ಆಲೂಗಡ್ಡೆ, ಟೊಮ್ಯಾಟೊ, ಮೆಣಸಿನಕಾಯಿ, ಬದನೆ ಮತ್ತು ಕುಂಬಳಕಾಯಿ ಜಾತಿಗೆ ಸೇರುವ ತರಕಾರಿ ಬೆಳೆಗಳು, ಕೋಸು ಜಾತಿಗೆ ಸೇರುವ ತರಕಾರಿ ಬೆಳೆಗಳು, ಮತ್ತು ಬೀನ್ಸು, ಕ್ಯಾರೆಟು ಮತ್ತು ಸೊಪ್ಪು ತರಕಾರಿಗಳು, ಈ ಥರ ತರಕಾರಿ ಬೆಳೆಗಳನ್ನು ನಮ್ಮ ಹಾಸನ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಬೆಳೆಯೋದನ್ನು ಗಮನಿಸಬಹುದು ನಾವು. ಹೆಚ್ಚು ತರಕಾರಿ ಬೆಳೆಗಳನ್ನ ಇಲ್ಲಿ ಬೆಳೆಯಲಾಗುತ್ತೆ. ಈ ತರಕಾರಿ ಬೆಳೆಗಳನ್ನ ಬಾಧಿಸತಕ್ಕಂತಹ ಪ್ರಮುಖವಾದಂತಹ ರೋಗಗಳು ಯಾವ್ಯಾವು? ಮುಖ್ಯವಾಗಿ ಶಿಲೀಂಧ್ರದಿಂದ ಬರುವ ರೋಗಗಳಂತಂದ್ರೆ ಎಲೆ ಚುಕ್ಕೆ ರೋಗ ಇರ್ಬೋದು, ಸರುಗು ರೋಗ, ಬೂದಿ ರೋಗ, ತುಕ್ಕು ರೋಗ, ಕಾಡಿಗೆ ರೋಗ, ಬೂಜು ರೋಗ, ಮತ್ತೆ ಚಿಬ್ಬು ರೋಗ, ಅಂಗಮಾರಿ ರೋಗ, ಇದಲ್ಲದೆ ವೈರಸ್ ಇಂದ ಬರುವಂತಹ ರೋಗಗಳಾದ ಮೊಸಾಯಿಕ್ ರೋಗ, ಎಲೆ ಮುರುಟು ರೋಗ, ಮುದುಡು ರೋಗ, ಈ ತರ ನಾವು ವಿಧ ವಿಧವಂತ ರೋಗಗಳನ್ನ ತರಕಾರಿ ಬೆಳೆಗಳಲ್ಲಿ ನಾವು ಗಮನಿಸಬಹುದು. ಈ ರೋಗಗಳು ಬಂದಂತಹ ಸಂದರ್ಭದಲ್ಲಿ ನಾವು ಅದನ್ನ ಗುರುತು ಮಾಡಲಿಕ್ಕೆ ಸಹಾಯಕವಾಗತಕ್ಕಂಥದ್ದು ಕೆಲವೊಂದು ಈ ಲಕ್ಷಣಗಳು. ಈ ಲಕ್ಷಣಗಳನ್ನ ಆಧರಿಸಿ ನಾವು ರೋಗಗಳ ಗುರುತನ್ನ ಮಾಡ್ತೇವೆ. ಆದರೆ ಕೆಲವೊಂದು ಲಕ್ಷಣಗಳು ಬೇರೆ ಬೇರೆ ಕಾರಣಕ್ಕೂ ಕೂಡ ಬರುತ್ತೆ. ಬಹಳ ಮುಖ್ಯವಾಗಿ ಈ ಪೋಷಕಾಂಶಗಳ ಕೊರತೆಯಿಂದಲೂ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ಪೋಷಕಾಂಶಗಳ ಕೊರತೆಯಿಂದ ಬಂದಿರತಕ್ಕಂಥ ಕುಂಠಿತತೆ ಹಾಗೂ ರೋಗದ ಒಂದು ಕಾರಣದಿಂದಾಗಿ ಬಂದಿರತಕ್ಕಂಥ ಲಕ್ಷಣಗಳನ್ನ ಗುರುತು ಮಾಡತಕ್ಕಂಥದ್ದು ಹೇಗೆ? ಈಗ ನಾನು ಈ ರೋಗಗಳನ್ನು ಗುರುತಿಸೋದ್ರ ಬಗ್ಗೆ ಸ್ವಲ್ಪ ಪ್ರಾಮಾಣಿಕತೆ ಏನಿದೆ ಅಂತ ನಾನು ಮೊದಲನೇದಾಗಿ ಹೇಳ್ತೀನಿ. ಬೆಳೆಗಳಿಗೆ ಬರುವ ರೋಗಗಳನ್ನು ನಾವು ಸಂಪೂರ್ಣವಾಗಿ ನಿರ್ವಹಿಸಲು ಮೊದಲನೇದಾಗಿ ಆ ರೋಗವನ್ನು ಖಚಿತಪಡಿಸ್ಕೋಬೇಕು. ನಂತರ ಆ ರೋಗವನ್ನು ಗುರುತಿಸಿದರೆ ಮಾತ್ರ ಆ ರೋಗಕ್ಕೆ ಅನುಗುಣವಾಗಿ ನಾವು ನಿರ್ವಹಣೆ ಕ್ರಮಗಳನ್ನು ನಾವು ಮಾಡಬಹುದು. ಈಗ ನಮಗೆ ಕಾಯಿಲೆ ಬಂದರೆ ನಾವು ವೈದ್ಯರ ಹತ್ರ ಹೋಗ್ತೀವಿ. ವೈದ್ಯರು ಯಾವ ರೀತಿ ನಮಗೆ ಪರೀಕ್ಷೆ ಮಾಡಿ, ಟೆಸ್ಟ್ ಮಾಡಿ, ಬ್ಲಡ್ ಟೆಸ್ಟ್ ಮಾಡಿ, ಸ್ಕ್ಯಾನಿಂಗ್ ಮಾಡಿ ಆ ಕಾಯಿಲೆಯನ್ನು ಗುರುತಿಸಿ ಯಾವ ಥರ ಚಿಕಿತ್ಸೆ ನೀಡ್ತಾರೋ ಅದೇ ರೀತಿ ಸಹ ನಾವು ಸಸ್ಯರೋಗಗಳನ್ನು ಮೊದಲು ಗುರುತಿಸಬೇಕು. ನಂತರ ಅದಕ್ಕೆ ನಾವು ನಿರ್ವಹಣೆ ಕ್ರಮಗಳನ್ನು ತೆಗೆದುಕೋಬೇಕಾಗ್ತದೆ. ಈ ರೋಗಗಳನ್ನು ನಾವು ಗುರುತಿಸೋದು ಸಸ್ಯಗಳಲ್ಲಿ ತುಂಬ ಕಷ್ಟಕರವಾದ ಕೆಲಸ. ಯಾಕಂತಂದರೆ ಸಸ್ಯಗಳಿಗೆ ಒಂದೇ ರೀತಿಯ ರೋಗಾಣುಯಿಂದ ರೋಗ ಬರೋದಿಲ್ಲ, ವಿವಿಧ ರೋಗಾಣುಗಳಿಂದ ರೋಗ ಬರ್ತದೆ. ಯಾವುದಂದರೆ ಶಿಲೀಂಧ್ರದಿಂದ ಬರ್ಬೋದು, ಬ್ಯಾಕ್ಟೀರಿಯಾದಿಂದ, ವೈರಸ್ಸಿಂದ, ಜಂತು ಹುಳುಗಳಿಂದ ಬರ್ತದೆ, ಮತ್ತು ಅನೇಕ ಕೀಟಗಳು ಸಹ ಇದರಿಂದ ಹಾನಿಯನ್ನು ಉಂಟು ಮಾಡ್ತವೆ. ಅದಲ್ಲದೆ ನಾವು ಕ್ಷೇತ್ರಗಳಲ್ಲಿ ಪೋಷಕಾಂಶಗಳ ಕೊರತೆಯಿಂದನೂ ಸಹ ನಾವು ಕೆಲವೊಂದು ಲಕ್ಷಣಗಳನ್ನು ಕಾಣ್ಬೋದು. ಆದ್ದರಿಂದ ಈ ರೋಗವನ್ನು ನಾವು ಗುರುತಿಸೋದು ತುಂಬ ಒಂದು ಕಷ್ಟಕರವಾದ ಕೆಲಸ. ಈ ರೋಗವನ್ನು ಗುರುತಿಸೋರು ಒಂಥರ ಪತ್ತೆದಾರರ ಥರ ಕೆಲಸ ಮಾಡಬೇಕಾಗ್ತದೆ. ಈಗ ಪತ್ತೆದಾರರು ಯಾವ ಥರ ಹತ್ಯೆ ಮಾಡಿರುವ ವ್ಯಕ್ತಿಗಳನ್ನು ಗುರುತಿಸ್ತಾರೋ ಅದೇ ರೀತಿ ನಾವು ಸಸ್ಯಗಳನ್ನು ನಾಶ ಮಾಡುವ ಅಥವಾ ಹಾನಿಯನ್ನುಂಟು ಮಾಡುವ ರೋಗಾಣುಗಳಿರ್ಬೋದು, ಕೀಟಗಳಿರ್ಬೋದು, ಅದನ್ನು ಪತ್ತೆ ಹಚ್ಚಬೇಕು. ಇದಕ್ಕೆ ತಿಳುವಳಿಕೆ ಜೊತೆಗೆ ನಮಗೆ ಅನುಭವನೂ ಬೇಕಾಗ್ತದೆ ಇದರಲ್ಲಿ. ಈ ರೋಗಗಳನ್ನು ಗುರುತಿಸುವುದಕ್ಕಿಂತ ಮುಂಚೆ ನಮಗೆ ಆ ಬೆಳೆಯ ಬಗ್ಗೆ ಅಥವಾ ಸಸ್ಯದ ಬಗ್ಗೆ ನಮಗೆ ಸಂಪೂರ್ಣವಾಗಿ ತಿಳಿದಿರಬೇಕು. ಅಂದರೆ ಆ ಸಸ್ಯ ಅಥವಾ ಬೆಳೆ ಯಾವ ಜಾತಿಗೆ ಸೇರಿರೋದು, ಅದರ ಹೆಸರೇನು, ನಮಗೆ ಅದರ ಬಗ್ಗೆ ಜ್ಞಾನ ಇರಬೇಕು. ಮತ್ತೆ ಅದು ಬೆಳೆ ಆರೋಗ್ಯಕರ ಸ್ಥಿತಿಯಲ್ಲಿ ಯಾವ ರೀತಿ ಅದು ಕಾಣ್ತದೆ ಅಂತ ತಿಳಿದಿರಬೇಕು. ಅಂದರೆ ಸಸ್ಯ ಎಷ್ಟು ಎತ್ತರ ಬೆಳೀತದೆ, ಆ ಎಲೆಗಳು ಯಾವ ಗಾತ್ರ ಇರ್ತವೆ, ಆಕಾರ ಇರ್ತವೆ, ಅದರದ್ದು ಬಣ್ಣ ಯಾವ ಥರ ಇರುತ್ತೆ, ಬೇರಿನ ರಚನೆ ಯಾವ ಥರ ಇರುತ್ತೆ, ಮತ್ತು ಕಾಂಡ ಉದ್ದ ಇರುತ್ತಾ ಗಿಡ ಇರುತ್ತಾ, ಇದೆಲ್ಲ ನಮಗೆ ಮಾಹಿತಿಯನ್ನು ತಿಳ್ಕೊಂಡ್ರೆ ಮಾತ್ರನೇ ಅದರಲ್ಲಿ ಸಾಮಾನ್ಯವಾದ ಲಕ್ಷಣಗಳಿಂದ ಯಾವಾಗ ಅದು ವ್ಯತ್ಯಾಸ ಆಗ್ತದೋ ಆವಾಗ ನಾವು ರೋಗ ಲಕ್ಷಣಗಳನ್ನು ನಾವು ಗುರುತಿಸಬಹುದಾಗ್ತದೆ. ಆಯ್ತಾ, ಇಲ್ಲಿ ನಾವು ಯಾವುದೇ ಒಂದು ರೋಗವನ್ನು ಗುರುತಿಸಬೇಕಂತಂದ್ರೆ ಆ ರೋಗಗಳಿಗೆ ಕೆಲವೊಂದು ವಿಶಿಷ್ಟ ರೋಗ ಲಕ್ಷಣಗಳು ಮತ್ತು ಚಿಹ್ನೆಗಳನ್ನು ನಾವು ಬೆಳೆಯ ಭಾಗದಲ್ಲಿ ನಾವು ನೋಡ್ಬೋದಾಗ್ತದೆ. ವಿಶಿಷ್ಟ ಲಕ್ಷಣಗಳಂತಂದ್ರೆ ನಾವು ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ಸ್ ಅಂತ ನಾವು ಕರಿತೀವಿ, ಮತ್ತೆ ಸೈನ್ ಅಂತಲೂ ನಾವು ಕರಿತೀವಿ ರೋಗಗಳನ್ನು ಗುರುತಿಸಬೇಕಂದ್ರೆ ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ಸ್ ಅಂತ. ಮೊದಲನೇದಾಗಿ ಈ ವಿಶಿಷ್ಟ ರೋಗ ಲಕ್ಷಣಗಳಂತಂದ್ರೆ ಮುಖ್ಯವಾಗಿ ಅವುಗಳನ್ನು ನಾಲ್ಕು ಗುಂಪುಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ ರೋಗ ಲಕ್ಷಣಗಳನ್ನ. ಮೊದಲನೇದಾಗಿ ಕುಂಠಿತ ಬೆಳವಣಿಗೆ ಆಗೋದು, ಅಂದರೆ ಬೆಳವಣಿಗೆನೇ ಆಗೋದಿಲ್ಲ, ಕುಬ್ಜ ಆಗೋದು. ಉದಾಹರಣೆಗೆ ನಾವು ಇದನ್ನ ಬದನೆಯಲ್ಲಿ ನೋಡ್ಬೋದು, ಮೆಣಸಿನಕಾಯಿಯಲ್ಲಿ ನೋಡ್ಬೋದು, ಎರಡನೇದಾಗಿ ಅತಿಯಾದ ಬೆಳವಣಿಗೆ ಆಗೋದು. ಸೊ ಇಲ್ಲಿ ಅಂತಂದ್ರೆ ಮುಖ್ಯವಾಗಿ ಬೇರುಗಳಲ್ಲಿ ಗಂಟುಗಳಾಗೋದು, ಬೇರುಗಳು ಜಾಸ್ತಿ ಬೆಳೆಯೋದು. ಸೊ ಇದು ಅತಿಯಾದ ಬೆಳವಣಿಗೆ ಅಂತ ನಾವು ಕರಿತೀವಿ. ಇದೊಂದು ವಿಶಿಷ್ಟ ಲಕ್ಷಣ. ಮೂರನೇದಾಗಿ ಸಸ್ಯದ ಭಾಗಗಳು ಸಾಯೋದು. ಸಸ್ಯದ ಭಾಗಗಳು ಅಂತಂದ್ರೆ ಎಲೆ ಇರ್ಬೋದು, ಕಾಂಡ ಇರ್ಬೋದು, ಹೂ ಇರ್ಬೋದು, ಈ ತರ ಭಾಗಗಳು ಸಾಯೋದನ್ನ ಲಕ್ಷಣ ನೋಡ್ಬೋದು. ಈ ಲಕ್ಷಣಗಳನ್ನ ನಾವು ಬೆಂಕಿ ರೋಗ, ಅಂಗಮಾರಿ ರೋಗ, ಎಲೆ ಚುಕ್ಕೆ ರೋಗ, ಬೇರು ಕೊಳೆ ರೋಗ, ಕಾಂಡ ಕೊಳೆ ರೋಗ, ಈ ರೋಗಗಳಲ್ಲಿ ನಾವು ಕಾಣಬಹುದು ಈ ತರ ವಿಶಿಷ್ಟ ಲಕ್ಷಣಗಳನ್ನ. ಮತ್ತೆ ನಾಲ್ಕನೇದಾಗಿ ಸಾಮಾನ್ಯ ನೋಟ ಬದಲಾಗೋದು, ಮುಖ್ಯವಾಗಿ ಎಲೆಗಳ ಬಣ್ಣ ಬದಲಾಗೋದು, ಎಲೆಗಳು ಹಳದಿ ಆಗೋದು. ಈ ರೀತಿ ನಾವು ಒಟ್ಟಾರೆ ವಿಶಿಷ್ಟ ರೋಗ ಲಕ್ಷಣಗಳನ್ನು ನಾಲ್ಕು ಗುಂಪುಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ. ಸೊ ಇದಾದ ನಂತರ ನಾವು ಚಿಹ್ನೆಗಳಂತ ನಾನು ಹೇಳಿದೆ. ಯಾವುದೇ ಒಂದು ರೋಗ ಬಂದ್ರೆ ಲಕ್ಷಣನು ಇರುತ್ತೆ, ಅದ್ರ ಜೊತೆಗೆ ಚಿಹ್ನೆಯನ್ನು ಇರ್ತದೆ. ಆ ಚಿಹ್ನೆಗಳು ಏನಂತಂದ್ರೆ, ರೋಗ ಬಂದ್ರೆ ಕೆಲವೊಂದು ಗಿಡದ ಭಾಗಗಳ ಮೇಲೆ ಈ ಬಿಳಿ ಬಣ್ಣದ ಶಿಲೀಂಧ್ರದ ಬೆಳವಣಿಗೆಯನ್ನು ನಾವು ನೋಡಬಹುದು. ಆದ್ರಿಂದ ನಾವು ಬಿಳಿ ಬಣ್ಣ ಶಿಲೀಂಧ್ರದ ಬೆಳವಣಿಗೆ ಇದ್ರೆ ಅದನ್ನ ಬೂದಿ ರೋಗ ಅಂತಾನು ಕರಿಬಹುದು. ಅದನ್ನ ಅದಾದ್ಮೇಲೆ ಎಲೆಗಳ ಮೇಲೆ ತುಕ್ಕು ಬಣ್ಣದ ಶಿಲೀಂಧ್ರ ಬೆಳವಣಿಗೆ ಆಗಿರ್ತದೆ. ಸೊ ಈ ತರ ತುಕ್ಕು ಬಣ್ಣದ ಬೆಳವಣಿಗೆ ಇದ್ರೆ ಇದನ್ನ ನಾವು ತುಕ್ಕು ರೋಗ ಅಂತ ನಾವು ಗುರುತಿಸಬಹುದಾಗಿರ್ತದೆ. ಸೊ ಇಲ್ಲಿ ನಾವು ಕ್ಷೇತ್ರದಲ್ಲಿ ರೋಗ ಲಕ್ಷಣಗಳು ಕೇವಲ ಕೆಲವೊಂದು ಭಾಗದಲ್ಲಿ ಸೀಮಿತ ಇದಾವ, ಅಥವಾ ಬದುಗಳಲ್ಲಿ ಕಾಣಿಸ್ತಾ ಇದೆಯಾ, ಅಥವಾ ಅಲ್ಲಲ್ಲಿ ರೋಗ ಲಕ್ಷಣಗಳಿದೆಯಾ, ಆ ರೋಗದ ಪ್ರಗತಿ ಇದೆಯಾ ಇಲ್ವಾ ಅಂತದನ್ನ ನಾವು ಗಮನಿಸಬಹುದಾಗ್ತದೆ. ಸೊ ಇದರಲ್ಲಿ ಕ್ಷೇತ್ರಗಳಲ್ಲಿ ಹೀಗೆ ಈ ಕೆಲವೊಂದಷ್ಟು ಲಕ್ಷಣಗಳನ್ನ ನಾವು ಗುರುತಿಸುವ ಮೂಲಕ ರೋಗಗಳನ್ನ ಗುರುತಿಸಬಹುದು ಅಂತ ಹೇಳಿದ್ರಿ. ಬಹಳ ಮುಖ್ಯವಾಗಿ ಕುಂಠಿತ ಬೆಳವಣಿಗೆ ಆಗ್ತಕ್ಕಂಥದ್ದು, ಹಾಗೇನೆ ಅತಿಯಾಗಿ ಕೆಲವು ಸಾರಿ ಬೆಳವಣಿಗೆ ಆಗ್ತಕ್ಕಂಥದ್ದು, ಸಸ್ಯದ ಭಾಗಗಳು ಸಾಯ್ತಕ್ಕಂಥದ್ದು, ಮತ್ತೆ ಒಂದು ಗಿಡದ ಚಾರೆ ಅಥವಾ ಸಾಮಾನ್ಯವಾದಂತಹ ನೋಟ ಅಂತ ಹೇಳಿ ನಾವೇನ್ ಕರಿತೀವೋ ಇದು ಬದಲಾಗ್ತಕ್ಕಂಥದ್ದು. ಇದು ಎಲ್ಲವೂ ಕೂಡ ಈ ರೋಗದ ಕಾರಣದಿಂದಾಗಿ ಬದಲಾಗುತ್ತೆ ಅಂತ ಹೇಳಿ ತಾವು ಹೇಳಿದ್ರಿ. ಕೆಲವು ಸಾರಿ ಏನಾಗುತ್ತೆ ಅಂತ ಅಂದ್ರೆ ಈ ಪೋಷಕಾಂಶಗಳ ಕೊರತೆಯಿಂದಲೂ ಕೂಡ ಈ ತರಹದ ಲಕ್ಷಣಗಳು ಕಾಣಿಸಿಕೊಳ್ತಕ್ಕಂತ ಸಾಧ್ಯತೆ ಇರುತ್ತೆ. ಈ ಸಂದರ್ಭದಲ್ಲಿ ಇದು ಪೋಷಕಾಂಶಗಳ ಕೊರತೆಯಿಂದ ಬದಲಾವಣೆ ಆಗಿದೆಯೋ ಅಥವಾ ರೋಗದಿಂದ ಈ ತರದ ಲಕ್ಷಣಗಳು ಗೋಚರಿಸ್ತಾ ಇದೆಯೋ ಅನ್ನುವಂಥದ್ದನ್ನ ನಾವು ಗುರುತು ಮಾಡ್ತಕ್ಕಂಥದ್ದು ಹೇಗೆ? ಈಗ ನಾವು ಕ್ಷೇತ್ರ ಭೇಟಿ ಮಾಡುವಾಗ ಮುಖ್ಯವಾಗಿ ಪೋಷಕಾಂಶಗಳ ಕೊರತೆಯಿಂದ ಲಕ್ಷಣಗಳಂತಂದ್ರೆ ಅವು ಕೆಲವೊಂದು ಭಾಗಕ್ಕೆ ಮಾತ್ರ ಸೀಮಿತ ಆಗಿರ್ತವೆ. ಕೆಲವೊಂದು ಭಾಗದಲ್ಲಿ ಹಳದಿ ಆಗೋದು, ಕುಂಠಿತ ಬೆಳವಣಿಗೆ ಇರೋದು, ಈ ತರ ಲಕ್ಷಣಗಳನ್ನ ನಾವು ಕಾಣಬಹುದು. ಅದೇ ರೀತಿ ನಾವು ಈ ರೋಗ ಆ ಲಕ್ಷಣಗಳು ಪ್ರಗತಿ ಇದೆಯಾ ಇಲ್ಲವಾ ಕ್ಷೇತ್ರದಲ್ಲಿ ಅಂತದನ್ನ ನಾವು ಗಮನಿಸಬೇಕಾಗ್ತದೆ. ಇಲ್ಲಿ ಪೋಷಕಾಂಶಗಳ ಕೊರತೆ ಆಗಿದ್ರೆ ರೋಗದ ಪ್ರಗತಿ ಇರೋದಿಲ್ಲ, ಒಂದೇ ಭಾಗಕ್ಕೆ ಸೀಮಿತ ಇರ್ತವೆ. ಎಲ್ಲೆಲ್ಲಿ ಪೋಷಕಾಂಶ ಕಡಿಮೆ ಇರುತ್ತೋ ಆ ಭಾಗಕ್ಕೆ ಸೀಮಿತ ಇರ್ತವೆ. ಅದೇ ರೀತಿ ರೋಗ ಅಂತಂದ್ರೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಅದೇನಾಗ್ತದೆ ಪ್ರಗತಿಯನ್ನು ಹೊಂದಿರೋದನ್ನ ನಾವು ಗಮನಿಸಬಹುದು. ಈ ರೀತಿ ನಾವು ಕ್ಷೇತ್ರದಲ್ಲಿ ಪೋಷಕಾಂಶಗಳಿಗೆ ಮತ್ತೆ ರೋಗ ಲಕ್ಷಣಗಳಿಗೆ ನಾವು ವ್ಯತ್ಯಾಸವನ್ನ ಕಂಡುಕೊಳ್ಳಬಹುದು. ಹೀಗೆ ನಾವು ಲಕ್ಷಣಗಳನ್ನ ಮತ್ತೆ ಈ ವ್ಯತ್ಯಾಸಗಳನ್ನ ಗುರುತು ಮಾಡತಕ್ಕಂತ ಸಾಧ್ಯತೆ ಇರುತ್ತೆ. ತಾವಾಗ್ಲೇ ಮಾತಾಡ್ತಾ ಹೇಳಿದ್ರೆ ಈ ತರಕಾರಿ ಬೆಳೆಗಳಲ್ಲಿ ಬರ್ತಕ್ಕಂತ ಪ್ರಮುಖವಾದಂತಹ ಒಂದು ರೋಗ ಅಂತ ಹೇಳಿದ್ರೆ ಎಲೆ ಚುಕ್ಕಿ ರೋಗ ಅನ್ನುವಂಥದ್ದು. ಈ ಎಲೆ ಚುಕ್ಕಿ ರೋಗ ಯಾವ್ಯಾವ ಕಾರಣಗಳಿಂದ ಬರುತ್ತೆ, ಇದನ್ನ ಸಮಗ್ರ ಪದ್ಧತಿಯಲ್ಲಿ ನಾವು ಹತೋಟಿಯನ್ನ ಮಾಡ್ತಕ್ಕಂಥದ್ದು ಹೇಗೆ? ನಾನು ಆವಾಗಲೇ ಹೇಳಿದೆ ತರಕಾರಿ ಬೆಳೆಗಳಲ್ಲಿ ಮುಖ್ಯವಾದ ರೋಗಗಳನ್ನು ನಾನು ಹೇಳಿದೆ. ಮೊದಲನೆಯದಾಗಿ ಎಲೆ ಚುಕ್ಕೆ ರೋಗ. ಈ ಎಲೆ ಚುಕ್ಕೆ ರೋಗವು ಶಿಲೀಂಧ್ರದಿಂದನೂ ಬರ್ತದೆ, ಬ್ಯಾಕ್ಟೀರಿಯಾದಿಂದನೂ ಸಹ ಬರ್ತದೆ. ಈಗ ಉದಾಹರಣೆಗೆ ಶಿಲೀಂಧ್ರದಿಂದ ಬರೋ ಎಲೆ ಚುಕ್ಕೆ ರೋಗವನ್ನು ನಾವು ಮೆಣಸಿನಕಾಯಿ, ಬದನೆ, ಟೊಮೊಟೊ, ಕೋಸು ಬೆಳೆಗಳು, ಬೆಂಡೆಕಾಯಿ, ಬಟಾಣಿ, ಸೊಪ್ಪು ತರಕಾರಿಗಳಲ್ಲಿ ನಾವು ಈ ಶಿಲೀಂಧ್ರದಿಂದ ಬರೋ ಎಲೆ ಚುಕ್ಕೆ ರೋಗವನ್ನು ನಾವು ಗಮನಿಸಬಹುದು. ಬ್ಯಾಕ್ಟೀರಿಯಾದಿಂದ ಬರುವ ಎಲೆ ಚುಕ್ಕೆ ರೋಗವನ್ನು ನಾವು ಟೊಮಾಟೊ ಇರ್ಬೋದು, ಬೀನ್ಸ್ ಇರ್ಬೋದು, ಮೆಣಸಿನಕಾಯಿ, ಬಟಾಣಿ, ಕುಂಬಳಕಾಯಿ ಬೆಳೆಗಳಲ್ಲಿ ನಾವು ಈ ಬ್ಯಾಕ್ಟೀರಿಯಾದಿಂದ ಬರೋ ಎಲೆ ಚುಕ್ಕೆ ರೋಗಗಳನ್ನು ನಾವು ಕಾಣಬಹುದು. ಈ ಎಲೆ ಚುಕ್ಕೆ ರೋಗ ಶಿಲೀಂಧ್ರದಿಂದ ಬಂದಿದೆಯಾ ಅಥವಾ ಬ್ಯಾಕ್ಟೀರಿಯಾದಿಂದ ಬಂದಿದೆಯಾ ಅಂತ ನಾವು ಹೇಗೆ ವ್ಯತ್ಯಾಸ ಕಂಡುಕೊಳ್ಬಹುದು ಅಂತಂದ್ರೆ, ಶಿಲೀಂಧ್ರದಿಂದ ಬರೋ ಎಲೆ ಚುಕ್ಕೆ ರೋಗವು ವೃತ್ತಾಕಾರ ಇರ್ತದೆ, ಕೆಲವೊಂದ್ಸಲ ಕಪ್ಪೆ ಕಣ್ಣಿನಂತೆ ಇದು ಕಾಣ್ತದೆ. ಅಂದ್ರೆ ಕಂದು ಬಣ್ಣದ ಚುಕ್ಕೆ ಇರ್ತದೆ, ಅದರ ಮಧ್ಯಭಾಗದಲ್ಲಿ ಬಿಳಿ ಬಣ್ಣದ ಒಂದು ಚುಕ್ಕೆಯನ್ನು ನಾವು ಸಣ್ಣದಾಗಿ ನಾವು ಗಮನಿಸಬಹುದು. ಇದನ್ನ ನಾವು ಮೆಣಸಿನಕಾಯಿಯಲ್ಲಿ ನಾವು ಗಮನಿಸಬಹುದಾಗ್ತದೆ ಇದರಿಂದ. ಅದೇ ರೀತಿ ಬ್ಯಾಕ್ಟೀರಿಯಾದಿಂದ ಎಲೆ ಚುಕ್ಕೆ ರೋಗ ಬಂತು ಅಂತಂದ್ರೆ ಅದು ಕೋನಗಳಿರ್ತದೆ, ತ್ರಿಕೋನ ಇರಬಹುದು, ವಿಧ ವಿಧವಾದಂತಹ ಕೋನಗಳನ್ನ ನಾವು ಆಕಾರದಲ್ಲಿ ನಾವು ಎಲೆ ಭಾಗದ ಮೇಲೆ ನಾವು ಕಾಣಬಹುದು. ನಂತರ ಈ ಚುಕ್ಕೆ ಆರಂಭದಲ್ಲಿ ಬ್ಯಾಕ್ಟೀರಿಯಾದಿಂದ ಬಂದಿರೋದು ನೀರಿನಿಂದ ಒದ್ದೆಯಾದ ಮಚ್ಚೆಗಳ ತರ ಆರಂಭ ಆಗ್ತದೆ. ನಂತರ ಆ ಚುಕ್ಕೆಗಳು ಸ್ವಲ್ಪ ಮುಟ್ಟಿ ನೋಡಿದ್ರೆ ಅಂಟಂಟಿರ್ತವೆ. ಅದೇ ರೀತಿ ಶಿಲೀಂಧ್ರದಲ್ಲಿ ಇದು ಅಂಟಂಟಿರೋದಿಲ್ಲ. ಬ್ಯಾಕ್ಟೀರಿಯಾದಿಂದ ಬರೋ ಎಲೆ ಚುಕ್ಕೆ ರೋಗದಲ್ಲಿ ಆ ಚುಕ್ಕೆಗಳು ಸ್ವಲ್ಪ ಅಂಟಿರೋದನ್ನ ನಾವು ಗಮನಿಸಬಹುದು. ಈ ರೀತಿ ನಾವು ಶಿಲೀಂಧ್ರದಿಂದ ಬಂದಿರೋ ಎಲೆ ಚುಕ್ಕೆ ರೋಗನ, ಬ್ಯಾಕ್ಟೀರಿಯಾದಿಂದ ಬಂದಿರೋ ಎಲೆ ಚುಕ್ಕೆ ರೋಗನ ನಾವು ವ್ಯತ್ಯಾಸ ಕಂಡುಕೊಳ್ಬಹುದು. ನಂತರ ರೋಗ ಅಂತಂದ್ರೆ ಸೊರಗು ರೋಗ ತರಕಾರಿ ಬೆಳೆಗಳಲ್ಲಿ. ಇದು ಸಹ ಶಿಲೀಂಧ್ರದಿಂದ ಬರ್ತದೆ, ಬ್ಯಾಕ್ಟೀರಿಯಾದಿಂದನೂ ಸಹ ಬರ್ತದೆ. ಈ ಶಿಲೀಂಧ್ರದಿಂದ ಬರುವ ಸೊರಗು ರೋಗ ಲಕ್ಷಣ ಅಂತಂದ್ರೆ ಗಿಡ ಮೊದಲು ಹಳದಿಯಾಗಿ ನಂತರ ಬಾಡಿ ಸೊರಗುತ್ತದೆ. ಇದು ನಾವು ರೋಗ ಬಂದಿರುವ ಕಾಂಡದ ಭಾಗವನ್ನ ಉದ್ದನೆಯಾಗಿ ಸೀಳಿ ನೋಡಿದಾಗ ಅಲ್ಲಿ ನಾಳಗಳು ಕಂದು ಬಣ್ಣಕ್ಕೆ ತಿರುಗುದನ್ನ ನಾವು ಗಮನಿಸಬಹುದಾಗ್ತದೆ. ಶಿಲೀಂಧ್ರದಿಂದ ಬರೋ ಸೊರಗು ರೋಗ ನಾವು ಇದನ್ನ ಮೆಣಸಿನಕಾಯಿಯಲ್ಲಿ, ಟೊಮ್ಯಾಟೋದಲ್ಲಿ ಈ ಶಿಲೀಂಧ್ರದಿಂದ ಬರೋ ರೋಗಗಳನ್ನ ನಾವು ಸೊರಗು ರೋಗವನ್ನ ನಾವು ಗುರುತಿಸ್ಕೋಬಹುದು. ಅದೇ ರೀತಿ ಬ್ಯಾಕ್ಟೀರಿಯಾದಿಂದನೂ ಸಹ ಸೊರಗು ರೋಗ ಬರ್ತದೆ. ಇಲ್ಲಿ ಬ್ಯಾಕ್ಟೀರಿಯಾದಿಂದ ಸೊರಗು ರೋಗ ಬಂದ ಮೇಲೆ ಗಿಡ ಅತಿ ಬೇಗವಾಗಿ ಬಾಡೋ ಲಕ್ಷಣಗಳನ್ನ ನಾವು ಕಾಣಬಹುದು. ಅಂದ್ರೆ ಬೆಳಗ್ಗೆ ಗಿಡ ಚೆನ್ನಾಗಿ ಇರುತ್ತದೆ, ಸಂಜೆ ಅಷ್ಟರೊಳಗಡೆ ಏನಾಗ್ತದೆ ಅಂತಂದ್ರೆ ಬಾಡೋದು. ಇವಾಗ ನಾವು ನೀರು ಯಾವ ತರ ಇರೋದಿಲ್ಲ, ನೀರು ಲಭ್ಯತೆ ಇಲ್ಲದೆ ಇರೋ ಗಿಡ ಯಾವ ತರ ಸೊರಗ್ತದೋ ಆ ಲಕ್ಷಣಗಳನ್ನ ನಾವು ನೋಡಬಹುದಾಗ್ತದೆ. ಅಂದ್ರೆ ಈ ಗಿಡ ಈ ಹಸಿರು ಸೊರಗು ರೋಗ ಲಕ್ಷಣಗಳನ್ನ ನಾವು ಬ್ಯಾಕ್ಟೀರಿಯಾದಿಂದ ನಾವು ಕಾಣಬಹುದಾಗ್ತದೆ. ಇದನ್ನ ಈ ಬ್ಯಾಕ್ಟೀರಿಯಾದಿಂದ ಬರೋ ಸೊರಗು ರೋಗವನ್ನ ನಾವು ಗುರುತಿಸಲು ಊಜ್ ಪರೀಕ್ಷೆ ಅಥವಾ ಸ್ರವಿಸುವಿಕೆ ಪರೀಕ್ಷೆಯನ್ನ ನಾವು ಮಾಡಿ ಇದನ್ನ ಗುರುತಿಸ್ಕೋಬಹುದು. ಈ ಊಜ್ ಪರೀಕ್ಷೆ ಅಂತ ಹೇಳಿ ತಾವು ಹೇಳಿದ್ರಿ, ಏನು ಈ ಪರೀಕ್ಷೆ, ಇದರಲ್ಲಿ ಯಾವ್ಯಾವ ಕಾಯಿಲೆಗಳನ್ನ ನಾವು ಗುರುತನ್ನ ಮಾಡಬಹುದು ಮತ್ತೆ ಇದನ್ನ ಮಾಡ್ತಕ್ಕಂಥದ್ದು ಹೇಗೆ? ಇದು ಊಜ್ ಪರೀಕ್ಷೆ, ನಾನು ಅವಾಗಲೇ ಹೇಳ್ದಂಗೆ ಬ್ಯಾಕ್ಟೀರಿಯಾದಿಂದ ಬರುವ ಸೊರಗು ರೋಗವನ್ನ ನಾವು ಗುರುತಿಸ್ಕೋಬಹುದು. ಇದನ್ನ ಈಗ ರೋಗ ಬಂದಿರುವ ಗಿಡದ ಕಾಂಡದ ಭಾಗವನ್ನು ಮೊದಲಿಗೆ ನಾವು ಕತ್ತರಿಸಬೇಕು. ಒಂದು ಗಾಜಿನ ಲೋಟದಲ್ಲಿ ನೀರನ್ನ ತೆಗೆದುಕೊಂಡು ಆ ಕತ್ತರಿಸಿದ ಕಾಂಡ ಭಾಗವನ್ನು ನಾವು ನೀರಿನಲ್ಲಿ ಅದಿದಾಗ ಈ ಬ್ಯಾಕ್ಟೀರಿಯಾ ಏನಿದೆ ಕಾಂಡದ ಭಾಗದಲ್ಲಿ ಅದು ಹೊಗೆಯಂತೆ ನೀರಿನೊಳಗೆ ಪ್ರಸರಿಸುವುದನ್ನ ನಾವು ಗಮನಿಸಬಹುದಾಗ್ತದೆ. ಸೊ ಈ ರೀತಿ ನಾವು ಸೊರಗು ರೋಗ ಬ್ಯಾಕ್ಟೀರಿಯಾದಿಂದ ಬಂದಿದೆಯಾ ಅಥವಾ ಶಿಲೀಂಧ್ರದಿಂದ ಬಂದಿದೆಯಾ ಅನ್ನೋದನ್ನ ನಾವು ಖಚಿತಪಡಿಸಿಕೊಳ್ಳಬಹುದು. ಶಿಲೀಂಧ್ರದಿಂದ ಬರೋ ಸೊರಗು ರೋಗ ಅಂತಂದ್ರೆ ಈ ತರ ಹೊಗೆಯ ತರ ಬರೋದಿಲ್ಲ ನೀರಿನಲ್ಲಿ. ಬ್ಯಾಕ್ಟೀರಿಯಾದಿಂದ ಬರೋ ಸೊರಗು ರೋಗ ಅಂತಂದ್ರೆ ಆ ಬ್ಯಾಕ್ಟೀರಿಯಾ ನೀರಿನೊಳಗೆ ನಾವು ಹೊಗೆಯ ತರ ಹೋಗೋದನ್ನ ನಾವು ಗಮನಿಸಬಹುದಾಗ್ತದೆ. ಈ ಬ್ಯಾಕ್ಟೀರಿಯಾದಿಂದ ಬರೋ ಸೊರಗು ರೋಗ ನಾವು ಮುಖ್ಯವಾಗಿ ಟೊಮ್ಯಾಟೋದಲ್ಲಿ ನೋಡ್ಬೋದು, ಬದನೆಯಲ್ಲಿ ನೋಡ್ಬೋದು, ಆಲೂಗಡ್ಡೆಯಲ್ಲಿ ನೋಡ್ಬೋದು, ಮೆಣಸಿನಕಾಯಿ ಈ ತರ ಬೆಳೆಗಳಲ್ಲಿ ನಾವು ಬ್ಯಾಕ್ಟೀರಿಯಾದಿಂದ ಬರೋ ಸೊರಗು ರೋಗವನ್ನ ನಾವು ಗಮನಿಸ್ಕೋಬಹುದು. ಇದಾದ ನಂತರ ರೋಗ ಅಂತಂದ್ರೆ ಬೂದಿ ರೋಗ ಬರ್ತದೆ ತರಕಾರಿ ಬೆಳೆಗಳಲ್ಲಿ. ನಾವು ಈ ರೋಗವನ್ನು ತುಂಬಾ ಸುಲಭವಾಗಿ ನಾವು ಗುರುತಿಸ್ಕೋಬಹುದು. ಯಾಕಂತಂದ್ರೆ ಎಲೆಯ ಭಾಗಗಳ ಮೇಲೆ ಅಥವಾ ಗಿಡದ ಭಾಗಗಳ ಮೇಲೆ ಬಿಳಿ ಬಣ್ಣದ ಶಿಲೀಂಧ್ರದ ಬೆಳವಣಿಗೆಯನ್ನು ನಾವು ಗಮನಿಸಬಹುದು. ಈ ಬಿಳಿ ಬಣ್ಣದ ಶಿಲೀಂಧ್ರದ ಬೆಳವಣಿಗೆ, ಬೂದಿ ಅಂತಹ ಬೆಳವಣಿಗೆ ಏನಿದೆ ಅದನ್ನ ನಾವು ನೋಡಿದ ತಕ್ಷಣ ಇದನ್ನ ಬೂದಿ ರೋಗ ಅಂತ ನಾವು ಹೇಳಬಹುದು. ಇದನ್ನ ಮುಖ್ಯವಾಗಿ ಬೂದಿ ರೋಗವನ್ನ ಕುಂಬಳಕಾಯಿ ಜಾತಿಗೆ ಸೇರಿದ ತರಕಾರಿ ಬೆಳೆಗಳಲ್ಲಿ ಯಥೇಚ್ಛವಾಗಿ ಕಾಣಬಹುದಾಗ್ತದೆ. ನಂತರ ಮೆಣಸಿನಕಾಯಿ ಇರ್ಬೋದು, ಬೀನ್ಸ್, ಕ್ಯಾರೆಟ್, ಬದನೆ, ಬಟಾಣಿ, ಮೂಲಂಗಿ ತರಕಾರಿಗಳಲ್ಲಿ ನಾವು ಈ ಬೂದಿ ರೋಗವನ್ನ ನಾವು ಗುರುತಿಸ್ಕೋಬಹುದು. ಇದಾದ್ಮೇಲೆ ತುಕ್ಕು ರೋಗ ಬರ್ತದೆ ಇದರಲ್ಲಿ. ಈ ರೋಗವನ್ನು ಸಹ ನಾವು ಸುಲಭವಾಗಿ ಗುರುತಿಸ್ಕೋಬಹುದು. ಏಕೆಂದರೆ ಗಿಡದ ಭಾಗಗಳಲ್ಲಿ ಮುಖ್ಯವಾಗಿ ಎಲೆಯ ಮೇಲೆ ನಾವು ತುಕ್ಕು ಬಣ್ಣದ ಶಿಲೀಂಧ್ರದ ಬೆಳವಣಿಗೆಯನ್ನು ನಾವು ಕಾಣಬಹುದು. ಇದನ್ನ ತುಕ್ಕು ರೋಗ ಅಂತ ನಾವು ಗುರುತಿಸ್ಕೋಬಹುದು ಸುಲಭವಾಗಿ. ಮುಖ್ಯವಾಗಿ ಈ ತುಕ್ಕು ರೋಗ ಬೀನ್ಸ್ ಇರ್ಬೋದು, ಬಟಾಣಿ, ಈರುಳ್ಳಿ ಈ ಎಲೆಗಳ ಮೇಲೆ ನಾವು ಈ ತುಕ್ಕು ರೋಗವನ್ನು ನಾವು ಕಾಣಬಹುದು ಮತ್ತೆ ಸುಲಭವಾಗಿ ಗುರುತಿಸ್ಕೋಬಹುದು ಇದನ್ನ. ನಂತರ ಕಾಡಿಗೆ ರೋಗ ಬರ್ತದೆ ತರಕಾರಿ ಬೆಳೆಗಳಲ್ಲಿ. ಇದರಲ್ಲಿ ಸಸ್ಯದ ಸೋಂಕಾಗಿರುವ ಭಾಗಗಳಲ್ಲಿ ನಾವು ಕಪ್ಪು ಕಾಡಿಗೆ ಬಣ್ಣದ ಶಿಲೀಂಧ್ರದ ಬೆಳವಣಿಗೆಯನ್ನ ನಾವು ಕಾಣಬಹುದು. ಕಪ್ಪು ಕಪ್ಪಾಗಿ ಶಿಲೀಂಧ್ರದ ಬೆಳವಣಿಗೆಯನ್ನು, ಅದು ಕಾಡಿಗೆ ತರ ಇರ್ತದೆ, ಆ ಬೆಳವಣಿಗೆಯನ್ನು ನಾವು ಕಾಣಿದ್ರೆ ಅದನ್ನ ಕಾಡಿಗೆ ರೋಗ ಅಂತ ನಾವು ಕರಿತೀವಿ. ಈ ರೋಗವನ್ನು ನಾವು ಎಲ್ಲರೂ ಗಮನಿಸಿರ್ತೀವಿ, ಈರುಳ್ಳಿ ಮೇಲೆ ಕಾಡಿಗೆ ರೋಗವನ್ನು ಗಮನಿಸಬಹುದು. ಕಪ್ಪು ಕಪ್ಪು ಶಿಲೀಂಧ್ರದ ಬೆಳವಣಿಗೆ ನೋಡಿರ್ಬೋದು, ಬೆಳ್ಳುಳ್ಳಿಯಲ್ಲಿ ನೋಡಿರ್ಬೋದು. ಈ ರೀತಿ ನಾವು ಈ ಕಾಡಿಗೆ ರೋಗವನ್ನ ನಾವು ಗುರುತಿಸ್ಕೋಬಹುದು. ನಂತರ ಬರೋ ರೋಗ ಅಂತಂದ್ರೆ ಬೂಜು ರೋಗ. ಈ ರೋಗದ ಲಕ್ಷಣ ಅಂತಂದ್ರೆ ಎಲೆಯ ತಳಭಾಗದಲ್ಲಿ ಈ ಬಿಳಿ ಬಣ್ಣದ ಅಥವಾ ಬೂದು ಬಣ್ಣದ ಶಿಲೀಂಧ್ರದ ಬೆಳವಣಿಗೆಯನ್ನು ನಾವು ಎಲೆಯ ತಳಭಾಗದಲ್ಲಿ ಗಮನಿಸ್ಕೋಬಹುದು. ಅದೇ ರೀತಿ ಎಲೆಯ ಮೇಲ್ಭಾಗದಲ್ಲಿ ನಾವು ಹಳದಿ ಬಣ್ಣದ ಮಚ್ಚೆಗಳನ್ನು ನಾವು ಕಾಣಬಹುದು. ಈ ರೋಗವನ್ನ ನಾವು ಗುರುತಿಸಬಹುದು, ಅದನ್ನ ಬೂಜು ರೋಗ ಅಂತ ನಾವು ಕರಿತೀವಿ. ಈ ರೋಗ ಕುಂಬಳಕಾಯಿ ಜಾತಿಗೆ ಸೇರಿದ ತರಕಾರಿ ಬೆಳೆಗಳಲ್ಲಿ, ಕೋಸು ಜಾತಿಗೆ ಸೇರಿದ ತರಕಾರಿ ಬೆಳೆಗಳಲ್ಲಿ, ನಾವು ಯಥೇಚ್ಛವಾಗಿ ಈ ರೋಗವನ್ನು ನಾವು ಗಮನಿಸಬಹುದು ಮತ್ತು ನಾವು ಇದನ್ನು ಗುರುತಿಸುವುದು ತುಂಬ ಸುಲಭ ಆಗಿರುತ್ತದೆ. ನಂತರದ ರೋಗ ಅಂತಂದರೆ ಚಿಬ್ಬು ರೋಗ. ಚಿಬ್ಬು ರೋಗ ನಾವು ಕಾಯಿಗಳ ಮೇಲೆ ಮೊದಲನೆಯದಾಗಿ ಕಂದು ಬಣ್ಣದ ಚುಕ್ಕೆಗಳು ಉಂಟಾಗಿ ಅವು ಮುಂದಿನ ದಿನಗಳಲ್ಲಿ ಸಣ್ಣದಾದ ಕಂದಕಗಳಾಗಿ ಮಾರ್ಪಾಡಾಗ್ತದೆ. ಮೊದಲನೇದಾಗಿ ಕಂದು ಬಣ್ಣದ ಚುಕ್ಕೆಗಳಾಗ್ತವೆ ಕಾಯಿಗಳ ಮೇಲೆ, ನಂತರ ಅವು ಸಣ್ಣ ಸಣ್ಣದಾಗಿ ಕಂದಕಗಳ ತರ ಅವು ಮಾರ್ಪಾಡಾಗೋದನ್ನ ನಾವು ಗಮನಿಸಬಹುದು. ಇದು ಸೊ ಈ ಚಿಬ್ಬು ರೋಗವನ್ನು ಮುಖ್ಯವಾಗಿ ನಾವು ಮೆಣಸಿನಕಾಯಿ, ಬದನೆಕಾಯಿ, ಕುಂಬಳಕಾಯಿ, ಬೀನ್ಸ್, ಇತರೆ ತರಕಾರಿ ಬೆಳೆಗಳಲ್ಲಿ ನಾವು ಈ ಚಿಬ್ಬು ರೋಗದ ಲಕ್ಷಣಗಳನ್ನ ನಾವು ನೋಡಬಹುದು ಇದನ್ನ. ಅದೇ ರೀತಿ ಇನ್ನೊಂದು ಮುಖ್ಯವಾದ ರೋಗ ಅಂತಂದ್ರೆ ತರಕಾರಿ ಬೆಳೆಗಳಲ್ಲಿ ಅಂಗಮಾರಿ ರೋಗ. ಅಂಗಮಾರಿ ರೋಗ ಬಗ್ಗೆ ಎಲ್ಲರಿಗೂ ಗೊತ್ತಿರ್ತದೆ ರೈತರಿಗೆ. ಈ ಅಂಗಮಾರಿ ರೋಗ ಸಹ ಶಿಲೀಂಧ್ರದಿಂದನೂ ಬರ್ತದೆ, ಬ್ಯಾಕ್ಟೀರಿಯಾದಿಂದನೂ ಸಹ ಬರುತ್ತೆ. ಇದು ಈ ಶಿಲೀಂಧ್ರದಿಂದ ಬರುವ ಅಂಗಮಾರಿ ರೋಗಕ್ಕೆ ಉದಾಹರಣೆ ಅಂತಂದ್ರೆ ನಾವು ಆಲೂಗಡ್ಡೆ, ಟೊಮ್ಯಾಟೋದಲ್ಲಿ ಅಂಗಮಾರಿ ರೋಗವನ್ನು ನಾವು ಗಮನಿಸಬಹುದು. ಇಲ್ಲಿ ನಾವು ರೋಗ ಲಕ್ಷಣಗಳನ್ನು ನೋಡಿದಾಗ ಮೊದಲನೆಯದಾಗಿ ಎಲೆಯ ಅಂಚಿನಿಂದ ಸುಟ್ಟಿರುವಂತಹ ಲಕ್ಷಣಗಳನ್ನು ಕಾಣಬಹುದು. ಮತ್ತೆ ಎಲೆಯ ತಳಭಾಗದಲ್ಲಿ, ಮೇಲ್ಭಾಗದಲ್ಲಿ ಬಿಳಿ ಬಣ್ಣದ ಶಿಲೀಂಧ್ರದ ಬೆಳವಣಿಗೆಯನ್ನು ಸಹ ನಾವು ನೋಡಬಹುದು. ನಂತರ ಏನಾಗ್ತದೆ ಅಂತಂದ್ರೆ ಎಲೆಯು ಪೂರ್ತಿ ಸುಟ್ಟಂದಿಗೆ ಸುಟ್ಟು ಗಿಡ ಸಂಪೂರ್ಣವಾಗಿ ನಾವು ಸುಡೋದನ್ನ ನಾವು ಗಮನಿಸಬಹುದು ಇದು ಅಂಗಮಾರಿ ರೋಗ ಬಂದ್ರೆ. ಇದೇ ರೀತಿ ಬ್ಯಾಕ್ಟೀರಿಯಾದಿಂದ ಬರುವ ಅಂಗಮಾರಿ ರೋಗವನ್ನು ಸಹ ನಾವು ಬೀನ್ಸ್ ಇರ್ಬೋದು, ಬಟಾಣಿ ಇರ್ಬೋದು, ಈ ಬೆಳೆಗಳಲ್ಲಿ ನಾವು ಗಮನಿಸಬಹುದಾಗ್ತದೆ. ಇದರ ಲಕ್ಷಣ ಅಂತಂದ್ರೆ ಎಲೆಗಳ ಮೇಲೆ ಮೊದಲನೆಯದಾಗಿ ಕಂದು ಬಣ್ಣದ ಚುಕ್ಕೆಗಳಾಗ್ತವೆ, ಬ್ಯಾಕ್ಟೀರಿಯಾದಿಂದ ಬರುವ ಅಂಗಮಾರಿ ರೋಗ. ಅವುಗಳ ಸುತ್ತ ನಾವು ಹಳದಿ ಬಣ್ಣದ ಉಂಗುರದಿಂದ ಸುತ್ತುವರೆದನ್ನ ನಾವು ಗಮನಿಸಬಹುದು. ನಾವು ನಂತರ ಈ ರೋಗ ಪ್ರಗತಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಕಂದು ಬಣ್ಣದ ಚುಕ್ಕೆಗಳು ಒಂದಕ್ಕೊಂದು ಜೋಡಣೆಯಾಗಿ ಎಲೆಯು ಪೂರ್ತಿ ಸುಟ್ಟಂತೆ ಆಗೋದನ್ನ ನಾವು ಗಮನಿಸಬಹುದಾಗ್ತದೆ. ಸೊ ಇಷ್ಟು ಈ ಶಿಲೀಂಧ್ರದಿಂದ ಬರೋ ರೋಗಗಳು, ಅವುಗಳ ಲಕ್ಷಣ ಮತ್ತೆ ನಾವು ಯಾವ ತರ ಗುರುತಿಸಬಹುದು ಅಂತಂದ್ಬಿಟ್ಟು. ನಂತರ ನಾವು ವೈರಸ್ ಅಥವಾ ನಂಜಾಣುಯಿಂದ ಬರೋ ರೋಗಗಳನ್ನ ಯಾವ ರೀತಿ ಗುರುತಿಸಬಹುದು ಅಂತಂದ್ರೆ, ಮುಖ್ಯವಾಗಿ ತರಕಾರಿ ಬೆಳೆಗಳಲ್ಲಿ ವೈರಸ್ ಇಂದ ಬರೋ ರೋಗಗಳಂತಂದ್ರೆ ಮೊಸಾಯಿಕ್ ರೋಗ ಅಂತ ಬರುತ್ತದೆ. ಈ ರೋಗ ಲಕ್ಷಣ ಅಂತಂದ್ರೆ ಎಲೆಗಳ ಮೇಲೆ ನಾವು ಹಳದಿ ಮತ್ತೆ ಹಸಿರು ಬಣ್ಣದ ಮಚ್ಚೆಗಳನ್ನು ನಾವು ಕಾಣಬಹುದಾಗ್ತದೆ. ಈ ರೋಗವನ್ನು ನಾವು ಆಲೂಗಡ್ಡೆ ಇರ್ಬೋದು, ಟೊಮಾಟೊ ಇರ್ಬೋದು, ಬೀನ್ಸ್, ಕುಂಬಳಕಾಯಿ ಜಾತಿಗೆ ಸೇರಿದಂತಹ ತರಕಾರಿ ಬೆಳೆಗಳಲ್ಲಿ ಈ ಮೊಸಾಯಿಕ್ ರೋಗವನ್ನು ನಾವು ಗಮನಿಸಬಹುದಾಗ್ತದೆ. ಸೊ ಇದೇ ರೀತಿ ವೈರಸ್ ಇಂದ ಎಲೆ ಮುರುಟು ರೋಗನೂ ಸಹ ಬರ್ತಾ ಇರ್ತದೆ. ಇದು ಈ ರೋಗ ಬಂದ್ರೆ ಎಲೆಗಳ ಆಕಾರ ಬದಲಾವಣೆ ಆಗೋದು, ಎಲೆಗಳು ಮುರುಟಾಗೋದು, ಎಲೆಗಳ ಮೇಲ್ಮೈ ನಯವಾಗಿ ಇರುವುದಿಲ್ಲ. ಇದು ಸೊ ಈ ರೀತಿ ಎಲೆ ಮುರುಟು ರೋಗವನ್ನು ನಾವು ಗಮನಿಸಬಹುದು. ಮುಖ್ಯವಾಗಿ ಇದನ್ನ ಆಲೂಗಡ್ಡೆ ಇರ್ಬೋದು, ಟೊಮಾಟೊ, ಮೆಣಸಿನಕಾಯಿ, ಇತರೆ ತರಕಾರಿ ಬೆಳೆಗಳಲ್ಲಿ ನಾವು ಈ ರೋಗ ಲಕ್ಷಣಗಳನ್ನು ನಾವು ಗುರುತಿಸ್ಕೋಬಹುದು. ಇದೇ ರೀತಿ ಎಲೆ ಮುದುಡುಕೊಳ್ಳೋ ರೋಗವನ್ನು ಸಹ ಲಕ್ಷಣಗಳನ್ನು ನಾವು ಗಮನಿಸಬಹುದು. ಇದು ಇದರಲ್ಲಿ ಎಲೆಗಳು ಮೇಲ್ಭಾಗಕ್ಕೆ ಮುದುಡ್ಕೊಳ್ಳೋದು ಮತ್ತೆ ತಳಭಾಗಕ್ಕೆ ಮುದುಡ್ಕೊಳ್ಳೋದನ್ನ ನಾವು ಲಕ್ಷಣಗಳನ್ನ ಗಮನಿಸಬಹುದು. ಇದನ್ನ ಈ ಲಕ್ಷಣಗಳನ್ನ ನಾವು ಆಲೂಗಡ್ಡೆ, ಟೊಮ್ಯಾಟೊ, ಮೆಣಸಿನಕಾಯಿ, ಕುಂಬಳಕಾಯಿ ಜಾತಿಗೆ ಸೇರಿದ ತರಕಾರಿ ಬೆಳೆಗಳನ್ನು ಸಹ ನಾವು ಈ ರೋಗ ಲಕ್ಷಣಗಳನ್ನು ನಾವು ಗಮನಿಸಬಹುದು. ಇಷ್ಟು ತರಕಾರಿ ಬೆಳೆಗಳಲ್ಲಿ ಬರುವ ಮುಖ್ಯವಾಗಿ ಶಿಲೀಂಧ್ರದ ರೋಗಗಳು, ಬ್ಯಾಕ್ಟೀರಿಯಾ ರೋಗಗಳು ಮತ್ತೆ ವೈರಸ್ ಇಂದ ಬರೋ ರೋಗಗಳನ್ನ ನಾವು ಗುರುತಿಸಿಕೊಳ್ಳಬಹುದು. ಸಾಮಾನ್ಯವಾಗಿ ತರಕಾರಿ ಬೆಳೆಯನ್ನ ಬಾಧಿಸತಕ್ಕಂತಹ ಪ್ರಮುಖವಾದಂತಹ ರೋಗಗಳು ಅಂತ ಹೇಳಿದ್ರೆ ಎಲೆ ಚುಕ್ಕಿ ರೋಗ, ಈ ಬೂದಿ ರೋಗ, ತುಕ್ಕು ರೋಗ, ಕಾಡಿಗೆ ರೋಗ, ಬೂಜು ರೋಗ, ಚಿಬ್ಬು ರೋಗ, ಹೀಗೆ ಬೇರೆ ಬೇರೆ ಪ್ರಕಾರದ ಅನೇಕ ರೋಗಗಳು ನಮ್ಮ ಹಾಸನದ ಭಾಗದಲ್ಲಿ ಬೆಳೀತಕ್ಕಂತಹ ತರಕಾರಿ ಬೆಳೆಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಹೀಗೆ ಕಾಣಿಸ್ಕೊಳ್ತಕ್ಕಂಥ ಈ ಎಲ್ಲಾ ರೋಗಗಳನ್ನು ಕೂಡ ಸಮಗ್ರ ಪದ್ಧತಿಯನ್ನ ಅನುಸರಿಸಿ ನಿರ್ವಹಣೆಯನ್ನ ಮಾಡತಕ್ಕಂಥದ್ದು ಹೇಗೆ? ನಾವು ರೋಗವನ್ನು ನಿರ್ವಹಣೆ ಮಾಡಲು ಮುಖ್ಯವಾಗಿ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಮುಖ್ಯವಾದ ನಿರ್ವಹಣಾ ಕ್ರಮಗಳಂತಂದ್ರೆ ರೋಗ ನಿರೋಧಕ ತಳಿಗಳನ್ನು ನಾವು ಉಪಯೋಗ ಮಾಡಬೇಕು. ಯಾಕಂತಂದ್ರೆ ನಾವು ರೋಗ ನಿರೋಧಕ ತಳಿಗಳನ್ನು ಉಪಯೋಗ ಮಾಡಿದ್ರೆ ನಾವು ಅರ್ಧದಷ್ಟು ರೋಗವನ್ನು ನಾವು ಕಡಿಮೆ ಮಾಡಬಹುದು. ಬೆಳೆಗಳೇ ಆ ರೋಗಕ್ಕೆ ನಿರೋಧಕತೆ ಇರೋದ್ರಿಂದ ನಾವು ಬೇರೆ ನಿರ್ವಹಣೆ ಕ್ರಮಗಳನ್ನು ನಾವು ಮಾಡಲು ಬೇಕಾಗೋದಿಲ್ಲ. ಸೊ ಆದ್ರಿಂದ ಆ ರೋಗ ನಿರೋಧಕ ತಳಿಗಳನ್ನು ನಾವು ಗುರುತಿಸಿ ಉಪಯೋಗ ಮಾಡೋದು ತುಂಬಾ ಮುಖ್ಯ ಆಗಿರುತ್ತದೆ. ಮತ್ತೆ ಸರಿಯಾದ ಬೇಸಾಯ ಕ್ರಮಗಳನ್ನು ನಾವು ಪಾಲನೆ ಮಾಡಬೇಕು. ಅಂದ್ರೆ ಸರಿಯಾದ ಪ್ರಮಾಣದಲ್ಲಿ ಗೊಬ್ಬರ ಕೊಡೋದು, ಕಳೆ ನಿರ್ವಹಣೆ ಮಾಡೋದು, ನೀರು ನಿರ್ವಹಣೆ ಮಾಡೋದನ್ನ ನಾವು ಮಾಡಬೇಕಾಗ್ತದೆ. ಈ ಮುಖ್ಯವಾಗಿ ಗೊಬ್ಬರಗಳಂತಂದ್ರೆ ಯಥೇಚ್ಛವಾಗಿ ಯೂರಿಯಾ ಬಳಕೆ ಮಾಡೋದ್ರಿಂದ ಏನಾಗ್ತದೆ, ಚೆನ್ನಾಗಿ ಬೆಳೆ ಬೆಳೀತದೆ. ಅದೇನಾಗ್ತದೆ ಅಂತಂದ್ರೆ ರೋಗಾಣುಗಳನ್ನ ಆಕರ್ಷಣೆ ಮಾಡ್ತದೆ, ಆವಾಗ ರೋಗ ಹೆಚ್ಚು ಉಂಟಾಗುವುದರಲ್ಲಿ ಅದು ಸಹಾಯ ಮಾಡ್ತದೆ ರಾಸಾಯನಿಕ ಗೊಬ್ಬರಗಳು, ಅದು ಸಾರಜನಕ ಯೂರಿಯಾ. ಸೊ ನಂತರ ಭೌತಿಕ ಕ್ರಮಗಳನ್ನು ನಾವು ಪಾಲನೆ ಮಾಡಬೇಕಾಗ್ತದೆ. ಅಂದ್ರೆ ಮಡಿಗಳಿಗೆ ಪ್ಲಾಸ್ಟಿಕ್ ಒದಕೆ ಹಾಕೋದ್ರಿಂದ ಸಹ ನಾವು ರೋಗಗಳನ್ನು ನಾವು ನಿರ್ವಹಣೆ ಮಾಡಬಹುದು. ನಂತರ ಜೈವಿಕ ಕ್ರಮಗಳು, ಜೈವಿಕ ಕ್ರಮಗಳಂತಂದ್ರೆ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳನ್ನು ನಾವು ಬಳಕೆ ಮಾಡೋದು, ಮುಖ್ಯವಾಗಿ ಟ್ರೈಕೋಡರ್ಮ ಇರ್ಬೋದು, ಸುಡೋಮನಾಸ್ ಇರ್ಬೋದು. ಈ ಸೂಕ್ಷ್ಮಾಣುಜೀವಿಗಳನ್ನ ನಾವು ಬೀಜೋಪಚಾರ ಮಾಡಬಹುದು, ಮತ್ತೆ ಬೇರುಗಳನ್ನ ಅದ್ದಿ ಮತ್ತೆ ನಾಟಿ ಮಾಡಬಹುದು, ಮತ್ತೆ ಸಿಂಪರಣೆ ಮಾಡೋದ್ರಿಂದ ರೋಗಗಳನ್ನ ನಾವು ನಿರ್ವಹಣೆ ಮಾಡಬಹುದು. ಅದೇ ರೀತಿ ನಾವು ಮಣ್ಣಿಗೆ ಸೇರಿಸೋದ್ರಿಂದ ದ್ರಾವಣವನ್ನ ನಾವು ಬೇರು ಕೊಳೆ ರೋಗ, ಸಸಿ ಕೊಳೆ ರೋಗ, ಈ ರೋಗಗಳನ್ನು ಸಹ ನಾವು ನಿರ್ವಹಣೆ ಮಾಡಬಹುದು ಈ ಜೈವಿಕ ಕ್ರಮಗಳಿಂದ. ನಂತರ ರೈತರು ರಾಸಾಯನಿಕ ಹತೋಟಿ ಕ್ರಮಗಳನ್ನ ತಗೊಳ್ಕೋಬೇಕಾಗ್ತದೆ. ಆ ರೋಗವನ್ನು ಗುರುತಿಸಿ ಆ ರೋಗ ಶಿಲೀಂಧ್ರದಿಂದ ಬಂದಿದೆಯಾ, ಬ್ಯಾಕ್ಟೀರಿಯಾದಿಂದ ಬಂದಿದೆಯಾ, ವೈರಸ್ ಇಂದ ಬಂದಿದೆಯಾ, ಅದನ್ನ ಗುರುತಿಸಿ ರೈತರು ರಾಸಾಯನಿಕವನ್ನು ಉಪಯೋಗ ಮಾಡೋದ್ರಿಂದ ರಾಸಾಯನಿಕ ಉಪಯೋಗನ ನಾವು ಸಿಂಪರಣೆನ ನಾವು ಆ ಸಂಖ್ಯೆ ನಾವು ಕಡಿಮೆ ಮಾಡಬಹುದು ಇದರಲ್ಲಿ. ಹೀಗೆ ಅನೇಕ ಕ್ರಮಗಳನ್ನು ಅನುಸರಿಸಿ ಸಮಗ್ರವಾಗಿ ತರಕಾರಿ ಬೆಳೆಗಳನ್ನು ಬಾಧಿಸತಕ್ಕಂತಹ ರೋಗಗಳ ನಿರ್ವಹಣೆಯನ್ನ ಅಥವಾ ಹತೋಟಿಯನ್ನ ಮಾಡಬಹುದು. ಇನ್ನು ಅಂತಿಮವಾಗಿ ನಮ್ಮ ಹಾಸನ ಭಾಗದಲ್ಲಿ ತರಕಾರಿಯನ್ನ ಬೆಳೀತಾ ಇರತಕ್ಕಂತಹ ಕೃಷಿಕರಿಗೆ ತಾವು ಅಂತಿಮವಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಿ? ತರಕಾರಿ ಬೆಳೆಯುವ ರೈತರಲ್ಲಿ ಒಂದು ಮನವಿ ಏನಂತಂದ್ರೆ, ರಾಸಾಯನಿಕ ಪೀಡೆನಾಶಕಗಳ ಬಳಕೆಯನ್ನು ಮಿತಿಗೊಳಿಸಬೇಕು. ಅಂದ್ರೆ ನಾವು ವಾತಾವರಣವನ್ನು ನೋಡಿಕೊಂಡು ತರಕಾರಿ ಬೆಳೆ ಇರುವಾಗ ರೋಗ ಮುನ್ಸೂಚನೆ ಬರುತ್ತೆ ಅಂತ ಗೊತ್ತಾದಾಗ ಮುಂಜಾಗೃತವಾಗಿ ಒಂದು ಶಿಲೀಂಧ್ರನಾಶಕವನ್ನು ಸಿಂಪರಣೆ ಮಾಡೋದ್ರಿಂದ ನಾವು ಬೆಳೆಯನ್ನ ಸಂರಕ್ಷಣೆ ಮಾಡ್ಕೋಬಹುದು. ರೋಗ ಯಥೇಚ್ಛವಾಗಿ ಬಂದ್ಬಿಟ್ಟ ಮೇಲೆ ನಾವು ಒಂದು ಸ್ಪ್ರೇ, ಎರಡು ಸ್ಪ್ರೇ, ಮೂರು ಸ್ಪ್ರೇ ಮಾಡೋದ್ರಿಂದ ರೋಗವನ್ನ ನಿರ್ವಹಣೆ ಮಾಡೋಕ್ಕಾಗೋದಿಲ್ಲ. ಆದ್ರಿಂದ ರೈತರು ಮುಂಜಾಗೃತವಾಗಿ ಒಂದು ಶಿಲೀಂಧ್ರನಾಶಕವನ್ನ ನಾವು ಸಿಂಪರಣೆ ಮಾಡೋದ್ರಿಂದ ರೋಗವನ್ನು ಹತೋಟಿ ಮಾಡಬಹುದು. ಅದೇ ರೀತಿ ಯಾವುದೇ ಕಾರಣಕ್ಕೂ ಕಟಾವಿಗೆ 10-15 ದಿನಗಳ ಮುನ್ನ ರಾಸಾಯನಿಕ ಸಿಂಪರಣೆ ಮಾಡಬಾರದು ಇದನ್ನ. ಮತ್ತೆ ಸರಿಯಾದ ಪೀಡೆನಾಶಕ ಆಯ್ಕೆ ಮಾಡಿ ಸಿಂಪರಣೆ ಮಾಡೋದು ತುಂಬಾ ಮುಖ್ಯ. ಯಾಕಂತಂದ್ರೆ ನಾನು ಆವಾಗಲೇ ಹೇಳ್ದಂಗೆ ಶಿಲೀಂಧ್ರದಿಂದ ಬರಬಹುದು, ಬ್ಯಾಕ್ಟೀರಿಯಾದಿಂದ ಬರಬಹುದು, ವೈರಸ್ ಇಂದ ಬರಬಹುದು. ಸರಿಯಾಗಿ ನಾವು ಶಿಲೀಂಧ್ರದಿಂದ ಬಂದ್ರೆ ಶಿಲೀಂಧ್ರ ನಾಶಕವನ್ನ ಉಪಯೋಗ ಮಾಡಿ ರೋಗವನ್ನು ನಿರ್ವಹಣೆ ಮಾಡೋದ್ರಿಂದ ಬೇರೆ ರಾಸಾಯನಿಕಗಳ ಉಪಯೋಗ ನಾವು ಕಡಿಮೆ ಮಾಡಬಹುದು ಇದರಲ್ಲಿ. ಮತ್ತೆ ಇನ್ನೊಂದು, ಶಿಫಾರಸು ಮಾಡಿದ ಪ್ರಮಾಣದಷ್ಟೇ ರಾಸಾಯನಿಕಗಳನ್ನು ಬಳಸಬೇಕಾಗ್ತದೆ. ಇದ್ಯಾಕಂತಂದ್ರೆ ಶಿಫಾರಸು ಮಾಡಿದ್ರಿಂದ ಅದರಿಂದ ಹೆಚ್ಚು ನಾವು ಬಳಕೆ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಆ ರೋಗಾಣುಗಳು ನಿರೋಧಕತೆಯನ್ನು ಬೆಳೆದುಕೊಂಡು ಅದೇ ರಾಸಾಯನಿಕವನ್ನು ನಾವು ಉಪಯೋಗ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ರೋಗ ನಿರ್ವಹಣೆ ಮಾಡೋಕ್ಕಾಗೋದಿಲ್ಲ. ನಂತರ ರೈತರು ಮುಖ್ಯವಾಗಿ ಈ ಸಮಗ್ರ ಹತೋಟಿ ಕ್ರಮಗಳಿಗೆ ಹೆಚ್ಚು ಒತ್ತು ಕೊಡೋದ್ರಿಂದ ರೋಗಗಳನ್ನು ನಾವು ಸಂಪೂರ್ಣವಾಗಿ ನಿರ್ವಹಣೆ ಮಾಡಬಹುದು ಅಂತ ಹೇಳ್ತೀನಿ. ಈ ತರಕಾರಿ ಬೆಳೆಗಳನ್ನ ಬಾಧಿಸತಕ್ಕಂತಹ ಪ್ರಮುಖವಾದಂತಹ ರೋಗಗಳ ನಿರ್ವಹಣೆಯ ಬಗ್ಗೆ ಮತ್ತು ಅದರ ಹತೋಟಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ ಮಂಜುನಾಥ್ ಅವರೇ? ನನ್ನ ಮೊಬೈಲ್ ಸಂಖ್ಯೆ 9886715447. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9886715447. ಒಳ್ಳೆಯದು ಡಾಕ್ಟರ್ ಮಂಜುನಾಥ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯುವಂತಹ ಪ್ರಮುಖ ತರಕಾರಿ ಬೆಳೆಗಳಲ್ಲಿ ರೋಗಗಳನ್ನು ಗುರುತು ಮಾಡತಕ್ಕಂಥದ್ದು ಹಾಗೂ ಅವುಗಳ ಸಮಗ್ರ ಹತೋಟಿ ಕ್ರಮಗಳನ್ನು ಹೇಗೆ ಅನುಸರಿಸಬೇಕು ಅನ್ನುವಂಥ ವಿಚಾರಗಳನ್ನು ನಮ್ಮ ಕೃಷಿಕರಿಗೆ ತಾವು ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ತರಕಾರಿ ಬೆಳೆಗಳಲ್ಲಿ ರೋಗಗಳ ಗುರುತಿಸುವಿಕೆ ಹಾಗೂ ಸಮಗ್ರ ಹತೋಟಿ ಕ್ರಮಗಳು ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಚ್ ಮಂಜುನಾಥ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಸಮಸ್ಯಾತ್ಮಕ ಮಣ್ಣುಗಳು ಹಾಗೂ ಅವುಗಳ ನಿರ್ವಹಣೆ ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಸ್ಎನ್ ಚಿಕ್ಕರಾಜು ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.